ಎಸ್ಐಟಿ ವಶಕ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೊಗರಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಪ್ರಗತಿಪರ ಕೃಷಿಕರಾದ ಎಸ್ ತಿಪ್ಪಣ್ಣ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಪ್ರಗತಿಪರ ಕೃಷಿಕರಾದ ಎಸ್ ತಿಪ್ಪಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತೊಗರಿ ಬೆಳೆಯನ್ನು ಬೆಳೀತಾರೆ. ತೊಗರಿ ಬೆಳೆಯಲ್ಲಿನ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ತಿಪ್ಪಣ್ಣರೇ, ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ಧನ್ಯವಾದ ತಿಪ್ಪಣ್ಣರೇ. ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನೀವು? ಒಂದು 25 ವರ್ಷದಿಂದ ಮಾಡ್ತಿದ್ದೀವಿ ಸರ್. ಯಾಕೆ ಕೃಷಿ ಬದುಕಿಗೆ ಬರ್ಬೇಕು ಅನಿಸ್ತು ನಿಮ್ಗೆ? ಕೃಷಿ ಬದುಕು ಅಂತಂದ್ರೆ ನಾನು ಹಿಂದೆ ಕಾರ್ಯದಾಗ ಇದ್ದು ಅದನ್ನ ಬಿಟ್ಟು 18 ಇಸ್ವಿಲಿಂದ ಪೂರ್ತಿ ಕೃಷಿ ಬದುಕಿಗೆ ನಾನು ಸೇರ್ಕೊಂಡೆ. ಹಾರ್ಟಿಕಲ್ಚರ್ ಬೆಳೆಗಳೆಲ್ಲ ಬೆಳೆದು ಅದರಿಂದ ಸ್ವಲ್ಪ ಒಳ್ಳೆಯ ಲಾಭಗಳು ಕೂಡ ಸಿಕ್ತು. ಇದು ನಂತ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೋದ ವರ್ಷ ಔಡ್ಲ ಹಾಕಿದ್ದೆ. ಔಡ್ಲ ಚೆನ್ನಾಗಿ ಬಂದಿತ್ತು. ತೊಗರಿ ಯಾಕೆ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಮನಸ್ಸು ಬಂತು. ತೊಗರಿನ ಹಾಕಿದ್ವಿ. ಇದನ್ನ ನೋಡಿದ್ರೆ ಸರ್, ಈಗ 3 ತಿಂಗಳ ಬೆಳೆ ನನ್ನ ಎತ್ತರ ಐತೆ. ಈ ವರ್ಷ ತೊಗರಿ ಹಾಕಿದ್ರೆ? ಹೌದು. ನಾವೆಂದು ಹಾಕಿರ್ಲಿಲ್ಲ ತೊಗರಿ, ನಮಗೆ ಗೊತ್ತೇ ಇದ್ದಿಲ್ಲ. ಅಂದ್ರೆ ಇದರಿಂದ ನಮ್ಗೆ ಏನ್ ಅನಿಸ್ತತ್ತ ಅಂದ್ರೆ, ಮೊದ್ಲು ಇದನ್ನ ಹೇಳ್ತೀನಿ, ಈ ಗುಲ್ಬರ್ಗ ಯಾದಗಿರಿ ಕಡೆಗೆ ತೊಗರಿ ಬೆಳೆಗೆ ಫೇಮಸ್ ಆಗೈತಲ್ಲ, ಮೊಳಕಾಲ್ಮೂರು ತಾಲೂಕು, ಕೂಡ್ಲಿಗ ತಾಲೂಕು, ಚಳ್ಳಕೆರೆ ತಾಲೂಕಿನಾಗ ಉತ್ತಮ ಮಟ್ಟದ ಅಷ್ಟೇ ಮಟ್ಟದ ತೊಗರಿ ಬೆಳಿಬಹುದಂತ ಕಾಣಿಸುತ್ತೆ. ಯಾಕಂದ್ರೆ ನಾನು ಯಾವುದು ಕೆಮಿಕಲ್ಸ್ ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಏನೇನು ಮಾಡಿಲ್ಲ. ಸುಮ್ಮನೆ ಬಿತ್ತಿ ಒಂದಿದ್ದಂಗೆ ಐತೆ ಅಂದ್ರೆ ಬೇರೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಔಷಧ ಗೊಬ್ಬರ ಹಾಕಿದ್ರೆ. ಆದ್ರಿಂದ ಆ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂತ ಬೆಳೆಗಳನ್ನ ನಮ್ಮ ಮೊಳಕಾಲ್ಮೂರಿಗೆ ತಂದು ಸ್ವಲ್ಪ ಇದು ಖರ್ಚು ಕಡಿಮೆ ಅಲ್ಲ, ಲಾಭ ಜಾಸ್ತಿ, ಖರ್ಚು ಕಡಿಮೆ. ಇಂಥದಕ್ಕೆ ನಮ್ಮ ರೈತರು ಓಲೈಕೆ ಮಾಡ್ಕೊಂಡ್ರೆ ಸ್ವಲ್ಪ ಈ ಶೇಂಗಾ ಮಾಡಿ ಕೈ ಸುಟ್ಟ ಬದಲು ಇದರಿಂದ ಸ್ವಲ್ಪ ರೈತರಿಗೆ ಸುಸ್ಥಿತಿ ಸಿಗ್ತತೆ ಅಂತ ನನ್ನ ಅನುಭವ. ಇದನ್ನ ನಾವು ಕೃಷಿ ಆಶ್ರಮ ಪ್ರಾರಂಭ ಮಾಡ್ಬೇಕಂತ ಮಾಡಿದ್ವಿ. ಮಾಡಿದ ಮೇಲೆ ರೈತರೆಲ್ಲ ಸೇರಿಸ್ಬಿಟ್ಟು ಈ ಬಗ್ಗೆ ಚರ್ಚೆ ಮಾಡ್ಬೇಕಂತ ಮಾಡಿದ್ವಿ. ಯಾಕಂದ್ರೆ ರೈತರು ಒಂದು ಸುಖವಾಗಿದ್ರೆ ಎಲ್ಲ ನೆಮ್ಮದಿನೇ ಅಂತೇಳಿ ನನ್ನ ಒಂದು ಸಂತ ಅನಿಸಿಕೆ. ನಾವ್ ಯಾವತ್ತೂ ತೊಗರಿನೇ ಬೆಳೆದಿರ್ಲಿಲ್ಲ, ವ್ಯವಸ್ಥೆಗೆ ಬೆಳೆದು ನೋಡಿದ್ವಿ, ಬಾರಿ ಚೆನ್ನಾಗಿದೆ ತೊಗರಿ. ಈಗ ಎಷ್ಟು ಎಕರೆಯಲ್ಲಿ ಬಿತ್ತನೆ ಮಾಡಿರುತ್ತೆ? 3 ಎಕರೆಯಲ್ಲಿ. 3 ಎಕರೆಯಲ್ಲಿ ಯಾಕೆ ತೊಗರಿನೇ ಬೆಳಬೇಕಂತ ಆಸಕ್ತಿ ಬಂತು? ಇಲ್ಲ, ಅದು ನೋಡ್ಕೊಂಡು ಇದು ಒಂದೇ, ನಾನು ಬರೀ ಅಗ್ರಿಕಲ್ಚರ್ ಬೆಳೆಗೆ ಡಿಪೆಂಡಿಂಗ್ ಆಗಿದ್ದೆ. ಅದ್ರಾಗೂ ಸುಖ ಕಂಡತ್ತೆ, ನನಗೆ ಸುಖ ಕಂಡತ್ತೆ. ಇದು ಒಂದು ಯಾಕೆ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ನೀರಾವರಿ ಮಾಡಿ ದೂರ ನೀರ್ ಬಿಡಬಹುದು, ಸ್ವಲ್ಪ ದೂರ ಇರೋದ್ರಿಂದ ಇದನ್ನ ಮಾಡ್ಬೇಕಂತ ತೊಗರಿಗೆ ಮನಸ್ಸು ಹೋಯ್ತು. ತೊಗರಿ ಬಿತ್ತಿದ್ವಿ. ಅದ್ ಬಿತ್ತಿದ್ಕು ಸಾರ್ಥಕ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಐತೆ ಅಂದ್ರೆ, ಹೋದ ವಾರದಾಗ ನಮ್ಮ ಒಂದು ಇಲಾಖೆ ಕಡೆಯಿಂದ ADA ಮತ್ತು ಬಬ್ಬರ್ ಫಾರಂ ವಿಜ್ಞಾನಿಗಳು ಓಂಕಾರಪ್ಪರು ಕೂಡ ಬಂದಿದ್ರು. ಅವರು ಬಂದ್ ಫೋಟೋ ತಕ ಬಂದ್ರು, ಭಾರಿ ಚೆನ್ನಾಗೈತೆ ಅಂತ ಹೇಳಿದ್ರು. ನನಗೇನಂದ್ರೆ ನನಗೆ ಗೊತ್ತಿರ್ಲಿಲ್ಲ ಇದು, ನಾನಿನ್ನೂ ಬಂದಿಲ್ಲಲ್ಲ ಅಂತ, ನಾನು 3 ತಿಂಗಳಾಗದಲ್ಲೇ ಬರಲ್ಲ ಅಂತ ಅವರು. ಅದು ನೋಡಿದ್ರೆ ಮನುಷ್ಯರ ಹತ್ರ ಬಂದ್ಬಿಟ್ಟತ್ತೆ. ಈಗ ಹೆಚ್ಚು ಕಡಿಮೆ ಮನುಷ್ಯರ ಇತ್ತಲ್ಲ ಅಂದ್ರೆ ಈ ಒಂದು ಕುತ್ತಿಗೆ ಮಠ ಅಂತ ಬಂದ್ಬಿಟ್ಟತೆ. ಭಾರಿ ಚೆನ್ನಾಗಿ ಬರ್ತಾರೆ, ಹೆಂಗ್ ಬಂತು, ಏನ್ ಬಂತು, ಜನ ಎಲ್ಲ ಆಚಾರ ಬೀಳ್ತಾರೆ, ನೀನೇನ್ ಹಾಕಿದ್ದೆ ಅಂತಾರೆ. ಒಂದೇ ಒಂದು ಔಷಧ ಹೊಡೆದಿಲ್ಲ, ಒಂದಿಷ್ಟು ಗವರ್ಮೆಂಟ್ ಗೊಬ್ಬರ ಹಾಕಿಲ್ಲ, ದಂತ ಗೊಬ್ಬರ ಕೂಡ ಹಾಕಿಲ್ಲ. ಕಳೆದ ವರ್ಷ ಬಿತ್ತಿ ಬಂದಿವಿ ಅಷ್ಟೇ. ಕಳೆದ ವರ್ಷ ಔಡ್ಲ ಬೆಳೆದ್ರಲ್ಲ ಅದು ಚೆನ್ನಾಗಿ ಇಳುವರಿ ಬಂತ, ಒಳ್ಳೆ ಬೆಳೆ ಬಂತು, ಲಾಭದಾಯಕ ಆಯ್ತಾ? ಅದು ಲಾಭನೇ ಅಂದ್ರೆ ತೊಗರಿ ಹೋಲಿಸಿದ್ರೆ ತೊಗರಿ ಸರಿ ಗೊತ್ತಾಗ್ತದೆ. ಯಾಕಂದ್ರೆ ನಾನು ಹೇಳದ್ದೆ ಈಗ ಹೊಸ್ದಾಗಿ ಬೆಳೆಯಕ್ಕೆ ಹಚ್ಚಿದ್ದೀನಿ ಅಷ್ಟೇ, ಒಂದು ಎರಡು ವರ್ಷ ಆದ್ಮೇಲೆ ನನಗೆ ಅನುಭವ ಸಿಕ್ತಿತ್ತು. ಇನ್ನು ಹೊಸ ಅನುಭವ ತೊಗರಿದು ಲಾಭ ಅಷ್ಟೇ ಲೆಕ್ಕಾಚಾರ ಆದ್ರೆ ಇನ್ನು ಎರಡು ತಿಳಿ ಗೊತ್ತಾಗ್ಬಿಡ್ತದೆ. ಅವಾಗ ಪೂರ್ತಿ ಡಿಟೇಲ್ಸ್ ಹೇಳ್ಬೋದು ರೈತರಿಗೆ, ಎಷ್ಟು ಪಟ್ಟು ಲಾಭ ಬರ್ಬೋದು, ಎಷ್ಟು ರೈತರಿಗೆ ಸುಖ ಆಗ್ಬೋದು ಅಂತ ಹೇಳಿ. ಸದ್ಯಕ್ಕೆ ನೋಡಿದ್ರೆ ಎಲ್ಲ ಸುಖಮುಖವಾಗಿ ಕಾಣಿಸ್ತದೆ. ಯಾಕಂದ್ರೆ ನಾನು ಹೇಳ್ದಂಗೆ ನಾನು ಖರ್ಚು ಜಾಸ್ತಿ ಶ್ರಮ ಮಾಡದಿರ್ತಕ್ಕಂಥ ರೈತ ಕೈಲಾಗ್ದಾನ ಅಂತ ತಿಳ್ಕೊಬಿಡ್ರಿ. ಆರ್ಥಿಕವಾಗಿ ದುರ್ಬಲ ನಾನು ಹೆಂಗೆ ನನ್ನದೇ ಹೆಂಗೆ ಮಾಡೈತಂದ್ರೆ ಸಶಕ್ತವಾಗಿರೋರು ಮಾಡಿದ್ರು ಇನ್ನೂ ಚೆನ್ನಾಗಿರ್ತತೆ. ನಮಗಂತೂ ಚೆನ್ನಾಗಿ ಬೆಳೆಯೋರು ಸಾಕಷ್ಟು ಜನ ರೈತರು ಇರೋದ್ರಿಂದ ನಮ್ಮ ಒಂದು ತಾಲೂಕು ಸ್ವಲ್ಪ ಏನು ಬರದ ಬೌಡಿ ಸಿಕ್ಕಿ ಸಿಕ್ಕಿ ನಮ್ಮ ಜನಗಳು ಭಾರಿ ಗಟ್ಟಿ ಸಾರ್ ನಮ್ಮ ಮಲಕಮೂರು ತಾಲೂಕು ಇರ್ಗದು ನನಗೆ ಹೆಮ್ಮೆ ಅಂತ ತಿಳ್ಸಕ್ಕೆ. ಎಲ್ಲರೂ 8 ಗಂಟೆ ಕೆಲಸ ಮಾಡೋಕ್ಕೆ ಸುಸ್ತಾಗ್ತಿರ್ತಾರೆ, 12 ಗಂಟೆ ಕೂಡ ಕೆಲಸ ಮಾಡ್ತಾರೆ. ನಾನಿನ್ನು ಪ್ರಾಯದಾಗಿದ್ದಾಗ ಬೆಳಿಗ್ಗೆಯಿಂದ ರಾತ್ರಿ 7 ಗಂಟೆವರೆಗೆ ಕೆಲಸ ಮಾಡಿದ್ವಿ. ಅಂದರೆ ಕಷ್ಟ ಸಹಿಸ್ಕೊಳ್ತ ಚೀನಾದ ರೈತದಾಗ ಮಲಕಮೂರು ತಾಲೂಕಿನ ರೈತರು ಏನು ಜನಗಳಿದಾರೋ ಗಟ್ಟಿ, ಏನು ಕಲ್ಲಿನಾಗ ಸೇರ್ಕೊಂಡು ಗಟ್ಟಿ ಆದರು, ಏನು ಪರಿಸ್ಥಿತಿ ಒತ್ತಡ ಗಟ್ಟಿ ಮಾಡಿದ್ರು ಗೊತ್ತಿಲ್ಲ. ಅಂಥವ್ರಿಗೆ ಸ್ವಲ್ಪ ಈಗ ಕೆಲವರೆಲ್ಲ ಸೀತಾಫಲಗಳು ಹಿಡ್ಕೊಂಡಿದ್ರೆ ಅವ್ರಿಗಿರೋ ಲಾಭ ಐತೆ, ಆದರೆ ಸೀತಾಫಲಕ್ಕಿಂತ ಇದ್ರೂ ಲಾಭ ಅಂತ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಸೀತಾಫಲ ಒಂದೊಂದ್ಸರಿ ಅದು ಹವಾಮಾನಕ್ಕೆ ಬಂದಕ್ಕಂಥ ಬೆಳೆ ಒಂದ್ಸರಿ ಏಟ್ಕೊಡ್ಬೋದು, ಇದನ್ನು ಅಷ್ಟು ಹವಾಮಾನಕ್ಕೆ ಬೆಳೆ ಆದರೆ ಈ ರೀತಿ ಮಳೆ ಆದರೆ ಸಾಕೇ ಸಾಕು ಅಂತ ಅನಿಸುತ್ತೆ. ತೊಗರಿಗೆ ಜಾಸ್ತಿ ಮಳೆ ಏನು ಬೇಕಾಗಲ್ಲ ಸರ್, ಟೈಮ್ ಟು ಟೈಮ್ ಶೇಂಗಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅಷ್ಟೇ. ಈಗ ಶೇಂಗಾ ಔಡ್ಲ ಬೆಳೀತಿದ್ದಂಥವ್ರು ಹೊಸದಾಗಿ ತೊಗರಿನೇ ಬೆಳಿಬೇಕು ಇದು ಲಾಭದಾಯಕ ಅಂತ ಯಾರು ತಿಳಿಸ್ಕೊಟ್ರೆ ನಿಮ್ಗೆ? ಇಲ್ಲ ಸರ್, ನಾನು ಬರೀ ಆರ್ಟಿಕಲ್ಚರ್ ಆಗಿದ್ದಲ್ಲ ಇದೊಂದು ಮಾಡೋಣ ಅಂತ ಹೇಳ್ಬಿಟ್ಟು ಅತ್ಲ ಮನಸ್ಸೋದು, ಇದು ಅಗ್ರಿಕಲ್ಚರ್ ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ಜಮೀನಿತ್ತು ಅದು ಬೀಳಾಕ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇದನ್ನ ತೊಗರಿನ ಮಾಡಿದೆ ಸರ್. ಈಗ ತೊಗರಿ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಭೂಮಿನಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿದ್ರಿ? ಮಡಿಕೆ ಕುಂಟೆ ಎಲ್ಲ ಹೊಡೆದ್ಬಿಟ್ಟು ಹಸಿರು ಮಾಡಿಬಿಟ್ವಿ, ಬೇರೆ ಏನೇ ಮಾಡಿ ದೊಡ್ಡ ದೊಡ್ಡ ಕಟ್ಕೊಂಡು ತೆಗೆದಾಕಿದ್ರು ಅಷ್ಟೇ. ನಮ್ಮ ಮಳೆ ಬಂದ ತಕ್ಷಣ ಅದು ಏನು ಪೂರ್ತಿ ಹಸಿ ಇರಲಿಲ್ಲ, ಹಂಗೆ ಬಿತ್ತಿದ್ರು ಅದು ಹಂಗೆ ಹುಟ್ಕೊಂಡ್ಬಿಡ್ತು. ಅವ್ರು ಬಿತ್ತಕ್ಕೆ ಬಂದಿರೋ ಪೂರ್ತಿ ಹಸಿ ಮತ್ತೆ ನಮ್ಮನ್ನು ಬೈತೀರಾ ಹುಟ್ಟಲಿಲ್ಲ ಅಂತ ಅಂದರು. ಟೈಮ್ ಸರಿಯಾಗೈತೆ ಮರ ಬಿತ್ತಿಬಿಡ ನೋಡೋಣ ಮಳೆ ಬಂದರೆ ಹುಟ್ಟೆ ಹುಟ್ಕೊಂಬಿಡ್ತದೆ ಅಂತ ಆ ಒಂದು ಮಂಡುವಾದಾಗ ಹೇಳಿದೆ. ಚೆನ್ನಾಗೇನು ಹುಟ್ಟಿಗೆ ದಪ್ಪ ಆಗಿಬಿಡ್ತು, ಅವ್ರಿಗೆ ಹಸಿ ಇಲ್ಲ ಅಂತ ಹೇಳಿದ್ರಲ್ಲ ಒಂದು ಕಾಳು ಹೊತ್ತು ಹೋದ್ರೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ಕ ಆಗಿಬಿಟ್ಟೆ, ತಪ್ಪಾಗ್ಬಿಡ್ತಾರೆ ಅದು. ಇನ್ನೊಂದೇನಂದ್ರೆ ಈ ಮೊಳಕಲ್ಮೂರು ಅದು ಯಾವುದೇ ಇದಾಗಲಿ ಅಗ್ರಿಕಲ್ಚರ್ ಆಫೀಸ್ಗಳು ಹಿಂದೆ ಇರೋ ಆಫೀಸ್ಗಳಿಗೂ ಈಗಿರೋ ಆಫೀಸ್ಗಳಿಗೂ ಭಾಳ ವ್ಯತ್ಯಾಸ ಐತೆ. ಹಿಂದೆ ಬರೀ ಕೆಲಸ ಮಾಡ್ಬೇಕಂತ ಮಾಡಿದ್ರು ಅಷ್ಟೇ, ಈಗ ರೈತರ ಹತ್ರ ಹೋಗಿಬಿಟ್ಟು ರೈತರ ಸುಖದೃಷ್ಟಗಳು ನೋಡಿಬಿಟ್ಟು ಪಾರದರ್ಶಕವಾಗಿ ಕೆಲಸ ಮಾಡೋದ್ರಿಂದ ಒಳ್ಳೆಯ ಬಿತ್ತನೆ ಬೀಜಗಳನ್ನು ಗೊಬ್ಬರಗಳನ್ನು ಆಮೇಲೆ ಔಷಧಿಗಳನ್ನು ರೈತರಿಗೆ ಒದಗಿಸೋದ್ರಿಂದ ಬೀಜಗಳು ನೋಡಿ ಅವರಿಂದ ನಾನು ತಗೊಂಡಿರೋ ಬೀಜ ಬೇರೆಯಲ್ಲಿ ತಗೊಂಡಿಲ್ಲ, ಅವರ ಅಗ್ರಿಕಲ್ಚರ್ನ ಬೀಜ ಚೆನ್ನಾಗೇ ಬಂದತೆ. ಇದರಲ್ಲಿ ಇಲಾಖೆಯವರು ಕೂಡ ಈಗಿನ ಕೃಷಿ ಇಲಾಖೆಯವರು ಜಾಸ್ತಿ ರೈತರ ಹತ್ರ ಸೇರಿಬಿಟ್ಟು ರೈತರಿಗೆ ಸ್ವಲ್ಪ ಒಳ್ಳೆಯ ಒಂದು ಸೌಲಭ್ಯನ ಒದಗಿಸ್ಕೊಡ್ತಾ ಇದ್ದಾರೆ ಸರ್, ಎರಡು ಮಾತಿಲ್ಲ. ಇದೊಂದೆಲ್ಲ ಎಲ್ಲ ಇಲಾಖೆಗೂ ಕೂಡ ಇದಾವೆ, ಹಿಂದೆ ಹೆಂಗಿದ್ವೋ ಏನೋ ಗೊತ್ತಿಲ್ಲ. ಈಗ ಜನಕ್ಕೆ ಉಪಯೋಗ ಆಗತಕ್ಕಂಥ ಜನಪ್ರೇಮಿ ಆಫೀಸ್ಗಳಾಗ್ಬಿಡ್ತಾವೆ ಈಗ. ಹಾಗಿದ್ರೆ ಈಗ ತೊಗರಿ ಬೀಜ ರೈತ ಸಂಪರ್ಕ ಕೇಂದ್ರದಾಗ ತಗೊಂಡ್ರಿ ತಿಪ್ಪಣ್ಣರೆ, ಈಗ ಒಂದು ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ ತೊಗರಿ? ನಾವು 1 ಎಕರೆಗೆ 5 ಕೆಜಿ ಬಿತ್ತನೆ ಮಾಡಿದ್ವಿ ಸರ್. ಬಿತ್ತನೆ ಅಂದ್ರೆ ಎತ್ತಿನ ಕೂರಿಗೆ ಬಿತ್ತನೆ ಮಾಡಿದ್ರೆ ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡಿದ್ರೆ? ಇಲ್ಲ, ಎತ್ತಿನ ಕೂರಿಗೆ ಬಿತ್ತನೆ ಮಾಡಿದ್ವಿ. ಬೆಸ್ಟ್ ಕೈ ಬಿತ್ತನೆಗೆ ಕಾಳು ದೂರಾಗಿರಾಗ್ತವೆ, ಟ್ಯಾಕ್ಟರ್ ಅಂದ್ರೆ ಕರೆಕ್ಟ್ ಟೈಮ್ ಕರೆಕ್ಟ್ ಆಗಿ ಬೀಳ್ತವೆ ಬೀಳ್ತವೆ. ಬೇರೆ ಟ್ಯಾಕ್ಟರ್ ಅಂತ ಬಿದ್ದಿರೋದು ಎರಡೆರಡು ಕಾಳು ಅಂತ ಬಿದ್ದಿಲ್ಲ, ಇವು ಹಂಗಂಗೆ ಬಿದ್ದಿದ್ದಾವೆ. ನಾಳೆ ಬಸ್ತಾಗಲ್ಲ ನೋಡೋಣ ಅಂತ ಮುಂದೆ ಟ್ಯಾಕ್ಟ್ರಿ ಬಿತ್ತನೆ ಒಳ್ಳೇದು ಅನ್ಸುತ್ತೆ, ಒಳ್ಳೇದು ಅನ್ಸುತ್ತೆ. ಈಗ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ರಾ? ನಮ್ಮದು 4 ಅಡಿ ಇಟ್ಟು ಬಿಡಿದಾರೆ ಸರ್. ಸಾಲ ಅಗಲ ಜಾಸ್ತಿ ಐತೆ, ಅಗಲ ಜಾಸ್ತಿ, ಅಗಲ ಜಾಸ್ತಿ ಇರೋದ್ರಿಂದ ದಪ್ಪ ಇರೋದ್ರಿಂದ ನಡ್ಕೊಂಡು ಹೋಗ್ತದ ನಮಗೆ. ಈಗಾಗಲೇ ಸಾಲು ಕೂಡ ಕಚ್ಚಿದಾವ ಆಗ್ಲೇ ಅಷ್ಟು ಇದ್ರು ಕೂಡ. ಅಲ್ಲಿ ಎಷ್ಟು ತಿಂಗಳಾಯ್ತು ಬಿತ್ತನೆ ಮಾಡಿ? 5 ದಿವಸ ಬೇಕು ಸರ್ 3 ತಿಂಗಳಾಗಕ್ಕೆ. 5 ದಿವಸ ಬೇಕು 3 ತಿಂಗಳಾಗಕ್ಕೆ. ಮಳೆ ಎಲ್ಲ ಚೆನ್ನಾಗಿ ನಡೆಸಿದೆ ಈ ವರ್ಷ ಪ್ರಕೃತಿ? ಈ ವರ್ಷ ಮುಂಗಾರು ಪ್ರಾರಂಭದಿಂದ ಹಿಡಿದು ಮುಂಗಾರು ಪೂರ್ವದಿಂದ ಹಿಡಿದು ಇಲ್ಲೇವರೆಗೆ ಸುಖಮುಖವಾಗಾಯ್ತು. ಮುಂದೇನಾಗ್ತದ ಗೊತ್ತಿಲ್ಲ, ಇಲ್ಲೇವರೆಗೆ ಮಳೆಗಾಲ ಒಟ್ಟು ಸುಖಮುಖವಾಗಾಯ್ತು ಈ ವರ್ಷದ್ದು. ಈಗ ಇದ್ರೆ ತೊಗರಿಯಲ್ಲಿ ಅಂತರ್ಭ್ಯಾಸ 1 ಕ್ವಿಂಟಾಲ್ ಎಷ್ಟು ದಿವಸದಲ್ಲಿ ಹೊಡೆದ್ರೆ ಎಷ್ಟು ಸರಿ ಹೊಡೆದಿದ್ರ? ಟೈಮ್ ಟೈಮ್ ಯಾವಾಗ ಅವಶ್ಯಕತೆ ಆವಾಗ ಎಲ್ಲ ಅಂತರ್ಭ್ಯಾಸಾಯ ಮಾಡ್ಕೊಂಡಿದ್ವಿ ಸರ್. ಹುಲ್ ಬಿದ್ದಂಗೆಲ್ಲ ಹೊಡೆದಿದ್ವಿ, ಜೊತೆಗೆ ಹತ್ತಿರದಾಗ ಈ ಸೈಕಲ್ ಬಿಡ್ರಿಂದ ನನ್ನ ಒಂದು ಡಾಕ್ಟರ್ ಇದ್ದಂಗೆ ಅದು ನಿಮ್ಗೆ ಒಂದ್ಸರಿ ಹೇಳಿದ್ದೆ, ನನ್ನ ಕಾಲು ಸರಿ ಮಾಡಿತ್ತು ಅಂತ ಹೇಳ್ಬಿಟ್ಟು ಅದನ್ನ ಬಿಡಲ್ಲ ನಾನು. ಸೈಕಲ್ ಬಿಡ್ರಿಂದ ಹತ್ತಿರ ಇರೋದಕ್ಕೆಲ್ಲ ಒತ್ತಾಗ ಹಾಕಿದ್ರೆ ಕೂಲಿಗಳು ಕಮ್ಮಿ ಆಗ್ತಾರೆ, ನಮಗೂ ವ್ಯಾಯಾಮ ಮಾಡಿದಂಗೆ ಆಗ್ತದೆ, ಕೂಲಿ ಹಿಡಿದು ಖರ್ಚು ಕಡಿಮೆ ಆಗ್ತದೆ. ಹೌದು, ಕುಂಟೆಲೆ ಹೊಡಿತೀವಿ, ಅದು ಪಕ್ಕ ಉಳಿದನ್ನ ಸೈಕಲ್ ಬಿಡ್ರದ ಪಕ್ಕದಾಗ ದಬ್ಬಿ ಮಾಡ್ತೀವಿ. ಒಟ್ಟು ಅಷ್ಟೊಂದೇನು ಶ್ರಮ ಆಗೋದಿಲ್ಲ ತೊಗರಿದು. ತೊಗರಿ ಶ್ರಮ ಕಡಿಮೆ ಶ್ರಮದ ಬೆಳೆ ಅಂತೇಳಿ ಹೇಳ್ಬಹುದು. ಈಗಾಗಲೇ ಹೆಚ್ಚು ಕಮ್ಮಿ 3 ತಿಂಗಳಾಯ್ತು ತೊಗರಿ ಬಿತ್ತನೆ ಮಾಡಿ. ಈಗ ಔಷಧಿ ಆಗಲೇ ಸಿಂಪರಣೆ ಮಾಡ್ಲಿಕ್ಕೆ ಬಂದಾಯ್ತಾ ಇನ್ನ ಬಂದಿಲ್ಲ? ಏನು ಮಾಡಿಲ್ಲ ಸರ್, ಸಿಂಪರಣೆ ಮಾಡೇ ಇಲ್ಲ. ಹೂವಿಗೆ ಬಂದಾಗ ಸಿಂಪರಣೆ ಮಾಡ್ಬೇಕಾ? ಹೂವಿಗೆ ಬಂದಾಗ ಮಾಡೋಣ ಅಂತೇಳಿ ಮಾಡಿದ್ವಿ. ಇನ್ನ ಬಂದು ನಾನೇನೋ ಅಂದ್ರೆ ಆರ್ಗ್ಯಾನಿಕ್ ಇದನ್ನಲ್ಲ ಸರ್, ಸಾವಯವ ಕೆಮಿಕಲ್ಸ್ ಬಳಸಬಾರ್ದು ಅಂತ ಹೇಳಿ ಬೇವನೆಣ್ಣೆ ಗೀವನನ್ನ ಬೆಳೆಸ್ಕೊಂತೇವಿನ ಕೆಮಿಕಲ್ಸ್ ಹೋಗಬಾರ್ದು ಅಂತ ಮಾಡಿದೀನಿ. ತೀರಾ ಅನಿವಾರ್ಯ ಆದ್ರೆ ಮತ್ತೆ ಹೋಗ್ಲೇಬೇಕು ಸರ್. ಇನ್ನೂ ಒಂದು ಅನಿಸಿಕೆ ಏನಂತಂದ್ರೆ ಆರ್ಗ್ಯಾನಿಕ್ ನಾವು ಒದಕೊಂಡು ಮಾಡ್ಬೇಕಾಗಿರೋದು ಸತ್ಯ ಒಳ್ಳೇದು, ಆದರೆ ಅದನ್ನ ಆರ್ಗ್ಯಾನಿಕ್ ನ 80% ಇಟ್ಕೊಂಡು ಮುಳುಕಿ 20% ಕೆಮಿಕಲ್ಸ್ ಆದ್ರೆ ರೈತರಿಗೆ ಒಳ್ಳೆ ಒಂದು ಸುಖ ಸಿಗ್ತದೆ ಅಂತ ಹೇಳ್ಬಿಟ್ಟು ಡಿ ವಿ ಜಿ ಕಬೇಳಿದ್ರಲ್ಲ, ಹೊಸ ಚೇಗರು ಹಳೆ ಬೇರು ಕೂಡಿರಲು ಮರಸೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ತಂತ್ರಗಳು ಹೊಸ ಇರಬೇಕು. ನೀತಿ ಎಳೆದಿದ್ದಾಗ ಹೊಸ ಚಿಗರು ಹಳೆ ಬೇರು ಕೂಡಿರಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಲಾಭದಾಯಕವಾಗಿ ರೈತರು ಮಾಡಬೇಕು ಅಂತಂದ್ರೆ 20% ಕೆಮಿಕಲ್ಸ್ ಇರಲೇಬೇಕು ಅನಿಸತ್ತೆ. ಈಗ ಪೂರ್ತಿ ಕೆಮಿಕಲ್ ತಕೊಂಡ್ರೆ ಪರಿಸ್ಥಿತಿ ಸ್ವಲ್ಪ ಕಷ್ಟ ಅನಿಸತ್ತೆ. ಯಾಕಪ್ಪ ಅಂದ್ರೆ ನನ್ನ ಬುಕ್ಕೆ ಕೆಮಿಕಲ್ಸ್ ಹಾಕಲಿಲ್ಲ, ಚೆನ್ನಾಗಿ ಬಂದ್ಬಿಡ್ತು ಕಾಯಿ, ಹುಳ ಬಿದ್ದ್ಬಿಟ್ಟು, ಹುಳಕ್ಕೆ ನಾನು ಔಷಧ ಹೊಡಿಲಿಲ್ಲ, ಕಾಯಿ ಕೆಟ್ಟವು ಅಂದ್ರೆ ಒಂದ್ ಸ್ವಲ್ಪ ಔಷಧ ಹೊಡೆದ್ರೆ ಭಾರಿ ಒಳ್ಳೆ ಬೆಳೆನೂ ಇರ್ತಿತ್ತು, ಭಾರಿ ಬೆಳೆ ಚೆನ್ನಾಗಿ ಬರ್ತತೆ. ಅಂದ್ರೆ ಈಗ ಕಾಲ ಸ್ವಲ್ಪ ನಾವು ಈ ಜೀವ ವಿಕಾಸ ಆಯ್ತಲ್ಲ ಸರ್, ಆ ಪ್ರಕಾರ ನಾವು ಸ್ವಲ್ಪ ಸ್ವಲ್ಪನಾದ್ರೂ ಇಟ್ಕಂದ್ರೆ ಚೆನ್ನಾಗ ಅಂತೇಳಿ ನನ್ನ ಒಂದು ಸ್ವಂತ ಅನಿಸಿಕೆ ಆಗೈತೆ. ಜನರ ಬೇರೆ ರೈತರ ಅಭಿಪ್ರಾಯ ಹೆಂಗೈತೆ ಗೊತ್ತಿಲ್ಲ. ಅಂದ್ರೆ ಇಟ್ಕೋಬೇಕು, ಸ್ವಲ್ಪ ಪ್ರಮಾಣದಾಗ ಇಟ್ಕೋಬೇಕು ಕೆಮಿಕಲ್ಸ್, ಕೊಪ್ಪರಿಕಾಯಿ ಇದ್ದಂಗೆ. ಹೌದು, ಅಂದ್ರೆ ಈ ವರ್ಷ ತೊಗರಿ ಬೆಳೆ ಚೆನ್ನಾಗೈತೆ? ತೊಗರಿ ಬೆಳೆ ಬೊಂಬಾಟ ಚೆನ್ನಾಗೈತೆ. ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಸದ್ಯಕ್ಕಂತೂ ಚೆನ್ನಾಗಿದೆ, ಸುಖಮುಖವಾಗೈತೆ. ಹೋದ ವರ್ಷ ಒಂದ್ ಒಳ್ಳೆ ಒಂದು ತೊಗರಿ ಬೆಳೆದಿದ್ರಲ್ಲ, ಅವ್ರು ಕೂಡ ಗೊತ್ತಾಗೈತೆ. ಅವ್ರು ಬಂದು 2 ಸರಿ ಬಂದಿದ್ರು, ಈ ಬೇಕೋ ಬೇಡಕ್ಕೆ ಮಾಡ್ದಲ್ಲ ದೇವಣ ನಾನು ಮೀರಿಸಿ ಬಿಡ್ದೀನಿ ತೊಗರಿ ಅಂದ್ರು. ಚೆನ್ನಾಗೈತೆ ಅಂತೆ ನಾನು, ನಮ್ದು ಎಗ್ಗಳಿಕೆ ಆಗ್ತತೆ ಅಂತ ಹೇಳ್ಬಾರ್ದು. ಆದ್ರೆ ನನಗೇನಿಸುತ್ತೆ ಅಂದ್ರೆ ನಾನು ಬೆಳೆದು ನಾನು ತೊಗರಿ ಬಂದೆ ಬೆಳಿತೇನೆ ಗೊತ್ತಿಲ್ಲ, ನಾನು ಆರ್ಟಿಕತ್ತೇನೆ ಯಾವಾಗ್ಲೂ. ಅದ್ರಾಗ ಇನ್ನೂ ಒಂದು ಏನಂದ್ರೆ ನಂದು ಇದಾಯ್ತಲ್ಲ ಸರ್, ಈಗ ಆರ್ಗ್ಯಾನಿಕ್ ಜೊತೆ ಈ ಕೆಮಿಕಲ್ಸ್ಗೆ ಮೀರಿ ಇದು ಬಂದದ್ ನೋಡ್ ಸಾಕು, ನೈಸರ್ಗಿಕ ಕೃಷಿ ಆ ಕಡೆಗೆ ಹೋಗ್ತಿದ್ದೀನಿ. ಆಗ್ಲಿ ಬರೀ ಅಡವಿ ಗಿಡಗಳು ಹಾಕೋದು, ಈಗ ಗಂಧಗಳು ಹಾಕಿದ್ದೀನಿ, ರಕ್ತ ಚಂದನ ತ್ಯಾಗ ಆಮೇಲೆ ಮಹಾಗಣಿಗಳು, ಅವು ಸ್ವಯಂ ಕೃಷಿ ಇದ್ದಾಗ ಸರ್ ಅವು ಆ ಒಂದು ಸ್ಥಿತಿಗೆ ವಾಲ್ತಿದ್ದೀನಿ. ಇದನ್ನ ಆದಿಚುಂಚನಗಿರಿಯಾಗ ಒಂದು 3 ದಿವಸ ಪ್ರೋಗ್ರಾಮ್ ಕೂಡ ಮಾಡಿದ್ರು. ಸಹಜ ಕೃಷಿ, ಸಹಜ ಕೃಷಿ ಅಂದ್ರೆ ಇವೇ ಬರೋದು ಜಾಸ್ತಿ, ಅರಣ್ಯ ಸಂಪತ್ತುಗಳು ಅರಣ್ಯ ಮರಗಳು ಏನಿರ್ತಾವ ಅವೇ ಬರೋದು. ಈಗ ಆ ಕಡೆಗೆ ವಾಲ್ತಿದ್ದೀನಿ ಅದ್ರ ಜೊತೆಗೆ. ಇವನು ನನಗೆ ಅನಿಸಿರೋದೇನಂದ್ರೆ ತೊಗರಿನ ನಮ್ಮ ರೈತರು ಬೆಳೆದ್ರೆ ಒಳ್ಳೆ ಲಾಭ ಬರ್ತದೆ ಅಂತ ನನ್ನ ಸ್ವಂತ ಅಭಿಪ್ರಾಯ ಆಗೈತೆ. ಅದನ್ನ ರೈತರು ಕೂಡ ಹೇಳ್ಬೇಕಂತ ಮಾಡಿದ್ದೀನಿ, ಅವರಿಗೆ ರೈತರಿಗೆ ಮುಟ್ಟಿಸ್ಬೇಕು. ಅದು ನಿಮ್ಮ ಒಂದು ನಾ ಬೆಳೆದಕ್ಕಂತ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಹೇಳಿದ್ರೆ ಚೆನ್ನಾಗಿ ಮತ್ತೆ ಜನಗಳಿಗೆ ನಾಟತಂತ ಹೇಳ್ಬಿಟ್ಟು ಈ ಒಂದು ಪ್ರೋಗ್ರಾಮಿಗೆ ಬಂದ್ಬಿಟ್ಟು ಪ್ರೋಗ್ರಾಮ್ ಕೊಡೋಣ ಅಂತೇಳಿ ನಾನೇ ಸ್ವತಃ ತೀರ್ಮಾನ ಮಾಡ್ಕೊಂಡು ನಿಮ್ಮ ಒಂದು ಸ್ಟುಡಿಯೋಕ್ಕೆ ಬಂದು ಎರಡುಗಳು ಮಾತುಗಳು ಮಾತಾಡೋದಕ್ಕೆ ನನಗೆ ಎಷ್ಟೋ ಆಸೆ ಆಯ್ತು. ಯಾಕಂದ್ರೆ ನಾನೆಲ್ಲ ಕಂಡುಬಿಡ್ತೀನಿ, ಭಾಳಷ್ಟು ಕಷ್ಟ ಬಿದ್ದಿದ್ದೀವಿ ನಮ್ಮ ರೈತರು, ಭಾಳ ಕಷ್ಟ ಸಹಿಷ್ಣುಗಳು, ಸುಖ ಇಲ್ದಂಗೆ ಆಗೈತೆ. ಆದಷ್ಟು ಪೂರ್ತಿ ಸುಖ ಇಲ್ಲ ಆದರೂ ಅರ್ಧನಾದ್ರೂ ಸುಖ ಸಿಗ್ತತ್ತಲ್ಲ, ಅಷ್ಟು ಸಿಕ್ಕರೆ ಸಾಕು ಬೀಳನಿಗೆ ಕೈ ಹಿಡಿದು ದಬ್ಬಿಸ್ದಂಗೆ, ಅಷ್ಟು ಮಟ್ಟಿಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ನನಗೆ ಅನಿಸತ್ತೆ. ಆ ಮೊಳಕಾಲ್ಮೂರು ಜೊತೆಗೆ ಚಳಕೆರೆ ಆಮೇಲೆ ಕೂಡ್ಲಿಗೆ ತಾಲೂಕುಗಳು ಏನಿದಾವೋ ಹೆಚ್ಚು ಕಡಿಮೆ ಈ ತೊಗರಿ ಪ್ರದೇಶ ಅಂತ ಹೇಳ್ಬಿಟ್ಟು ಹೆಂಗೆ ಗುಲ್ಬರ್ಗನ ಆಯ್ಕೆ ಮಾಡಿದಾರೋ ಮೊಳಕಾಲ್ಮೂರು ತಾಲೂಕು ಕೂಡ ಒಂದಲ್ಲ ಒಂದು ದಿವಸ ತೊಗರಿ ಬೆಳೆಗೆ ಸೂಕ್ತವಾದ ಪ್ರದೇಶ ಅಂತ ಹೇಳ್ಬಿಟ್ಟು ಈಗ ನಮಗೆ ಮೊದಲೇ ಹೆಸರಾಯ್ತಾಗಲೇ ಸೀತಾಫಲದ್ದು ಒಳ್ಳೆ ಹಣ್ಣು ನಮ್ಮ ಮೊಳಕಾಲ್ಮೂರು ತಾಲೂಕಿಂದ ಬರ್ತವೆ. ರೇಷ್ಮೆ ನೇರಿ ಐತೆ ಅದು ಇರ್ತದ್ಬಿಟ್ರೆ ಅದು ಬೇರೆ. ಸೀತಾಫಲ ಹಣ್ಣಿಗೆ ಮೊಳಕಾಲ್ಮೂರು ಹೆಂಗೆ ಹೆಸರುವಾಸ, ಜೊತೆಗೆ ಈಗ ನಮ್ಮಲ್ಲಿ ಇದು ಕೂಡ ಶೇಂಗಾ ಒಳ್ಳೆ ಕ್ವಾಲಿಟಿ ಬರ್ತದೆ ಸರ್. ಕ್ವಾಲಿಟಿ ಬಂದರೂ ಕೂಡ ತೊಗರಿಯಿಂದ ಒಳ್ಳೆ ಲಾಭ ತಗೊಂಬಿಟ್ಟು ಡಾಕ್ಟರ್ ಜನಗಳು ನೋಡ್ಕೊಂಬಿಟ್ಟು ರೈತರು ಅದನ್ನ ಅದ್ರ ಕಡೆಗೆ ಓಲೈಸ್ಬೋದು ಅಂತೇಳಿ ನನಗೆ ಅನಿಸುತ್ತೆ. ಅದಕ್ಕೆ ಓಲೈಕೆ ಆಯ್ತು ಅಂದರೆ ಸ್ವಲ್ಪ ರೈತರಿಗೆ ಕಷ್ಟದಾಗ ಸುಖ ಕಾಣಬಹುದು ಅಂತ ನನ್ನ ಒಂದು ಅನಿಸಿಕೆ. ಇತ್ತೀಚೆಗೆ ಎಲ್ಲ ರೈತರು ಈ ರಾಸಾಯನಿಕ ಕೃಷಿ ಮಾಡಬೇಕು, ರಾಸಾಯನಿಕ ಗೊಬ್ಬರಗಳು ಬಳಸಿದ್ರೆ ಮಾತ್ರ ಹೆಚ್ಚು ಇಳುವರಿ ಬರುತ್ತೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನು ಸಿಂಪರಣೆ ಮಾಡಿದ್ರೆ ಮಾತ್ರ ಹೆಚ್ಚು ಇಳುವರಿ ತಾಣಲಿಕ್ಕೆ ಸಾಧ್ಯ ಅನ್ನೋಂಥ ಇಂಥ ಸಂದರ್ಭದಲ್ಲಿ ನೀವು ಈ ಸಹಜ ಕೃಷಿ ನೈಸರ್ಗಿಕ ಕೃಷಿ ಮಾಡಬೇಕಂತ ಹೊರಟಿದ್ರಲ್ಲ, ಯಾಕೆ ಈ ಕಡೆಗೆ ಒಲವು ಬಂತು ನಿಮಗೆ? ಸರ್ ನಾನು ಒಂದೊಂದು ಪ್ರಯೋಗ ಮಾಡಿದೆ. ಏನಂತಂದ್ರೆ ನಾವು ಒಂದಷ್ಟು ಮಾವು ಹಾಕಿದ್ವಿ, ಮಾವಕ್ಕಿದ್ವಿ ಅಂದ್ರೆ ನಾನು ಎಲ್ಲ ಸುದ ಹೊಡಿತಾರ ಅವಕ್ಕೆ, ನಾನೇನೇನು ಹೊಡಿಲಿಲ್ಲ, ಪೂರ್ತಿ ಮಾಕವರಿ ನಾ ಕಿತ್ತದ. ಆ ಕಿತ್ತ ಮೇಲೆ ಅವರೇನು ಕೆಮಿಕಲ್ ಸಾಕಣ್ಣ ಮಾಡ್ತಾರಂತೆ, ಆ ಯಾವ್ದು ಗೋಜಿಗೆ ಹೋಗಲಿಲ್ಲ. ನಮ್ಮ ಹಣ್ಣು ಒಂದು ಸಾರಿ ಕಿತ್ಕೊಂಡು ತಿಂದೆ ಸರ್, ನಮ್ದು ಉತ್ಪರೀಕ್ಷೆ ಹೇಳೋದಿಲ್ಲ. ಆ ಹಣ್ಣು ತಿಂದಾಗಲೇ ನಾ ಬೇರೆ ಹಣ್ಣು ತಿನ್ನೋದಾಗಬಲ್ದು, ತಿಂದ್ರೆ ಹೊಟ್ಟೆಗೆ ನಿಧಾನ ಅಷ್ಟಿತ್ತು. ಆಮೇಲೆ ಅದು ನೈಸ್, ಅದೇ ಗಿಡದಾಗ ನೈಸಗಿದ ಹಣ್ಣಾಗಿತ್ತು. ನಾವೇನು ಕೆಮಿಕಲ್ಸ್ ಆಗಲ್ಲ, ಚೆನ್ನಾಗಿ ಬಲ್ತಾಗ ಕಟಾವು ಮಾಡಿದ್ರಿಂದ. ಈ ಕೆಮಿಕಲ್ಸ್ ರೈತ ಹಣ್ಣುಗಳಿಗೆ ಇರತಕ್ಕಂಥ ವ್ಯತ್ಯಾಸ ಹೇಳೋದು, ಈ ಕೆಮಿಕಲ್ಸ್ ಹಣ್ಣುಗಳು ತಿಂದ್ಬಿಟ್ರೆ ಹೊಟ್ಟೆ ಸಂಕಟ ಆಗ್ತದೆ, ಸದ್ಯಕ್ಕೆ ತೃಪ್ತಿ ಆಗ್ತದೆ ಆಮೇಲೆ ಹೊಟ್ಟೆ ಸಂಕಟ ಆಗ್ತದೆ. ಇದು ಸಂಕಟನೇ ಆಗಂಗಿಲ್ಲ. ನಾವೇನು ಈ ಕೆಮಿಕಲ್ಸ್ ಮುಕ್ತ ಮಾಡ್ತೀವೋ, ಈ ಸೀತಾಫಲ ಐತಲ್ಲ ಅದಕ್ಕೆ ಯಾರು ಕೆಮಿಕಲ್ಸ್ ಹಾಕಂಗಿಲ್ಲ, ಅದನ್ನ ಪ್ರಯೋಗ ಮಾಡಿ ನೋಡಿದ್ದಾರೆ ತಿಂದಿರೋರು, ರೈತರಾಗ್ಲಿ ಸಾರ್ವಜನಿಕರೆಲ್ಲರೂ. ಅದು ಕೂಡ ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೇದು ಸೀತಾಫಲ. ಯಾಕಂದ್ರೆ ಯಾರೋ ಒಬ್ರು ನನಗೆ ಬುದ್ಧಿವಂತರು ಹೇಳಿದ್ರು, ಹಲಸು ಸೀತಾಫಲ ಇವೆರಡು ಕೆಮಿಕಲ್ಸ್ ಇರ್ತಕ್ಕಂತ ಗ್ರಾಹಕರಿಗೆ ತಲುಪುವಂತ ಹಣ್ಣುಗಳು ಅಂತೇಳಿ ಹೇಳಿದ್ರು ನನಗೆ. ಸೀತಾಫಲ ನಮಗೆ ಗೊತ್ತೈತೆ, ಹಲಸು ನಮ್ಗೆ ತುಮಕೂರು ಕಡೆಗಿದ್ದಾವೆ. ಇವೆರಡು ಕೆಮಿಕಲ್ಸ್ ಬಯಸಿಲ್ಲ ಅಂತ ಯಾರು ಹಾಕಿದಾಗ ಹೋಗಲ್ಲಂತೆ. ಈ ಗುಡ್ಡು ಯಾವ ದೊಡ್ಡ ದೊಡ್ಡ ಇರ್ತವೆ, ಎಲ್ಲಿ ಹಾಕ್ತಾರೆ ಕೆಮಿಕಲ್ಸ್? ಈಗ ಬೆಟ್ಟದಾಗಿರ್ತತೆ ಸೀತಾಫಲ, ಬೆಟ್ಟಕ್ಕೆ ಯಾರೋ ಕೆಮಿಕಲ್ಸ್ ಹಾಕಕ್ ಬರ್ತತೆ? ಈ ಸೀತಾಫಲ ಮರಗಳಾಗಿರ್ತಾವ, ಮರಗಳಿಗೆ ಹೆಂಗ ಕೊಡಕ್ ಬರ್ತದೆ ಕೆಮಿಕಲ್ಸ್? ಕೆಮಿಕಲ್ಸ್ ಇಲ್ಲದಂತ ವಸ್ತುಗಳನ್ನ ಯೂಸ್ ಮಾಡಿದ್ರೆ ಭಾರಿ ಒಳ್ಳೇದು ಅಂತ ಹೇಳ್ಬಿಟ್ಟು ಆರೋಗ್ಯಕ್ಕೆ ಚೆನ್ನಾಗಿ ಅಂತೇಳಿ ನನ್ನ ಒಂದು ಸ್ವಂತ ಅಭಿಪ್ರಾಯ. ಅಂದ್ರೆ ಅದನ್ನ ಗಂಟಾಘೋಷವಾಗಿ ಹೇಳಕ್ ಬರಲ್ಲ, ಯಾಕಂದ್ರೆ ನಾನು ಯುಗ್ಗಿನಾರಲ್ಲ, ಅದ್ರ ಬಗ್ಗೆ ಸಂಶೋಧನೆ ಮಾಡಿಲ್ಲ. ಸಂಬಂಧಪಟ್ಟ ಯುಗ್ಗಿನಾರು ಸಂಶೋಧನೆ ಮಾಡ್ಕೊಂಡ್ರೆ ಆಗಲೇ ಮಾಡಿರ್ತಾರೆ, ಅವ್ರಿಗೆ ಅನುಭವ ಆಗಿರ್ತತೆ, ಅವ್ರು ಹೇಳ್ತಿರ್ತಾರೆ. ಈಗ ಈ ಒಂದು ನೈಸರ್ಗಿಕ ಕೃಷಿ ಅತ್ತ ಜನ ವಾಲ್ತಾ ಇದಾರೆ ಅಂತೇಳಿ ಅನಿಸ್ತದೆ ಕೆಲವರೆಲ್ಲ. ನೈಸರ್ಗಿಕ ಕೃಷಿ ಅಂದ್ರೆ ಈ ಸಾವಯವ ಕೃಷಿಗಿಂತ ಕಡಿಮೆ ಖರ್ಚಿಂದ ಖರ್ಚಿಂದು, ಹೌದು. ಯಾಕೆ ನೈಸರ್ಗಿಕ ಗಿಡ ಮರಗಳು ಬೆಳೀತಾವೆ. ಒಂದೇ ಒಂದು ಉದಾಹರಣೆ ಅಂದ್ರೆ ಗಂಧ ಹಾಕಿದ್ವಿ, ಗಂಧ ಒಂದು ಬಂತು, ಅದೆಷ್ಟಕ್ಕೆ ಹೇಳ್ತಾರೆ, ಇನ್ನು ಮಾರಾಟ ಆಗಿಲ್ಲ, ಶಿವಮೊಗ್ಗ ಕೋಟಿಗೆ ಹಾಕಿ ಬಂದಿದ್ವಿ. ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಈ ಗಿಡ ಮರಗಳಿಂದ ಬೆಳ್ಕೊಂಡ್ಬಿಟ್ರೆ ಸಾಕಲ್ಲ. ಶಿವಮೊಗ್ಗದ ಹೇಳಿದ್ರು, ಶಿವಮೊಗ್ಗದ ಕಡೆ ಅಡಿಕೆ ಬೆಳೆದು ಶ್ರೀಮಂತರಾಗಿದ್ರು ರೈತರು, ನಿಮ್ಮ ಮಳಕಾಮೂರು ಏರಿಯಾ ಏನಾಯ್ತು, ಶ್ರೀಗಂಧ ಬೆಳೆದು ನಮಗಿಂತ ಶ್ರೀಮಂತರಾಗಬಹುದು ಅಂದ್ರೆ ಅದಂಗ ಅಂತ ಅಂದಾಗ, ನಮ್ಮ ಕಡೆ ಶ್ರೀಗಂಧ ಭಾರಿ ಒಂದು ಕ್ವಾಲಿಟಿ ಬರ್ತದಂತೆ, ಉತ್ತಮ ಗುಣ. ಅವರು ಬರಲ್ಲಂತೆ, ಕಲ್ಲನ್ನೆಲ್ಲ ಎಲ್ಲಿ ಗಟ್ಟಿನಲ್ಲಿ ಇರ್ತತೋ ಅಲ್ಲಿ ಶ್ರೀಗಂಧ ಉತ್ಕೃಷ್ಟ ಬರ್ತದೆ ಅಂತ ಎಲ್ಲ ಹೇಳಿದ್ರು. ಹಂಗೆ ನೈಸರ್ಗಿಕ ಕೃಷಿ ಆ ಗಂಧ ಒಂದ್ಸಾರಿ ಹಾಕಿ ಬಿಟ್ಟುಬಿಟ್ರೆ ಅವು ಯಾವಾಗ ಬರ್ತಾವ, 10-15 ವರ್ಷಕ್ಕೆ ಬರ್ತಾವ ಅಂತ ಕೇಳ್ರಿ. ಅರ್ಜೆಂಟಾಗಿ ಏನಾವು ಸಿಗೋದಿಲ್ಲ, ಅರ್ಜೆಂಟಾಗಿ ಆದ್ರೆ ಯಾತಕ್ಕೂ ಬರಲ್ಲ. ಸ್ವಲ್ಪ ತಾಳ್ಮೆ ಇದ್ರೆ ಮಾತ್ರ ನೈಸರ್ಗಿಕ ಕೃಷಿಗೆ ತಾಳ್ಮೆ ಇರಬೇಕು. 3 ತಿಂಗಳು ಬೆಳೆಬೇಕಂದ್ರೆ ಅವರು ಕೆಮಿಕಲ್ಸ್, ಹೌದು, ಸ್ವಲ್ಪ ತಾಳ್ಮೆ ಅಂತ ತಗೊಂಬಂದ್ರೆ ನೈಸರ್ಗಿಕ. ಈ ಮಧ್ಯಂತರ ಈಗ ಇದೇನಾಯ್ತು, ಈ ಸಾವಯವ ಅಂತೀವಲ್ಲ ಮಧ್ಯಂತರದಿದ್ದಂಗೆ ಈಗ ಮಧ್ಯಕ್ಕೆ ಬಂದ್ಬಿಡ್ತು. ಹೌದು, ನನ್ನ ಸ್ವಂತ ಅಭಿಪ್ರಾಯ ಸರ್, ಇದು ಯಾರು ಒಂದು ಹೇಳಿಕೆ ಅಲ್ಲ, ಇದು ತಾವುಗಳು ಅನ್ನ ಅಂತ ಭಾವಿಸ್ಬಾರ್ದು. ನನ್ನ ಸ್ವಂತ ಒಂದು ಅಭಿಪ್ರಾಯನ ನಿಮ್ಮ ಹತ್ರ ಹಂಚ್ಕೊಂತಿದ್ದೇನೆ ಅಷ್ಟೇ. ಆದ್ರೆ ಸಾಕ್ಷಿ ಸಮೇತ ಎಲ್ಲ ನೋಡಿದ್ರೆ ತಿರುಗಿ ಎಲ್ಲಿಗೆ ಬರ್ತತೆ. ಈಗ ಒಂದು ಸಣ್ಣದೊಂದು ಉದಾಹರಣೆ ಸರ್ ಅಂತಂದ್ರೆ, ಈಗ ನಮ್ಮ ಒಂದು ದೇಶ ಏನಾಯ್ತು, ಎಲ್ಲ ಒಂದು ನೈಸರ್ಗಿಕ ಕೃಷಿಗೆ ತಮ್ಮ ಹೊಂದಿಕೊಂಡ್ರು ಕೂಡ ನಾವು ಬದುಕೋ ಒಂದು ಮಟ್ಟಕ್ಕೆ ಬಂದಿದ್ದೀವಿ, ಅಥವಾ ಈ ಸಾವಯವಕ್ಕಿದ್ರು ಕೂಡ ಬದುಕಬಿಟ್ಟ ಕೆಮಿಕಲ್ಸ್ ಇಲ್ದಲೆ. ಆದರೆ ಮೊದಲಾಗಿದ್ರೆ ಕೆಮಿಕಲ್ಸ್ ಇಲ್ದಲೆ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಪ್ಪ ಅಂದ್ರೆ 1960 ಹಿಂದೆ ಬಹಳ ಆಳ ಹಾಹಾಕಾರಿತ ಆಹಾರ ಹೊಟ್ಟೆಗಳಿಗೆ ತುಂಬಾ ಯಾರಿಗೂ ಸಿಗ್ತಿರಲಿಲ್ಲ. ಅಷ್ಟು ಕಷ್ಟ ಇತ್ತು, ಹೋಟೆಲ್ದಲ್ಲಿ ಮನೆಗರ್ ಎಷ್ಟೋ ಜನ ಇದ್ರು. ಹಸಿರು ಕ್ರಾಂತಿ ಅಂತೇಳಿ ಬಂತು ಅವಾಗ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಹಸಿರು ಕ್ರಾಂತಿ ಅಂತೇಳಿ 1960 ಬಂದಾಗ, ಅವಾಗ ಕೆಮಿಕಲ್ಸ್ ಗೊಬ್ಬರ ಬಂದ್ಬಿಟ್ಟು ಬೆಳವಣಿಗೆ ಜಾಸ್ತಿ ಆಯ್ತು. ಎಲ್ಲ ಮಾಡ್ಕೊಂಡಿದ್ದೀವಿ, ಒಪ್ಪಮನ ಅದನ್ನ ಬಳಸಿದ್ವಿ. ಈಗ ಬೇಕಾಗಿಲ್ಲಲ್ಲ, ಎಲ್ಲ ಸಮೃದ್ಧಿ ಆಗಿಬಿಟ್ಟಿದೀವಲ್ಲ, ಈಗ ಕೈ ಬಿಟ್ಬಿಟ್ರಾಯ್ತು. ಅವಾಗ ಶಕ್ತಿ ಇದ್ದಿಲ್ಲ, ಏನೋ ಯಾರನ್ನ ಆಶ್ರಯ ಪರಾವಲಂಬಿ ಆಗಿದ್ವಿ, ಇವಾಗ ಸ್ವಾವಲಂಬಿ ಆಗಿದ್ದೀವಲ್ಲ, ಸ್ವಂತಕ್ಕೆ ಬದುಕಿದ್ವಿ, ಅದನ್ನ ಕೈ ಬಿಟ್ರೆ ಆರೋಗ್ಯಗಳು ಚೆನ್ನಾಗಿರ್ತವೆ, ಮುಂದಿನ ಪೀಳಿಗೆ ಚೆನ್ನಾಗಿರ್ತತ್ತಲ್ಲ ಅಂತ ನಾನು ಸ್ವಂತ ಒಂದು ಅಭಿಪ್ರಾಯ ಇದು. ಯಾಕಂದ್ರೆ ಕೆಮಿಕಲ್ಸ್ ಪೂರ್ತಿ ಕೈ ಬಿಟ್ಟು ಬರೇ ಯಾ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಕೈ ಬಿಟ್ಟು ಕೈ ಸುಟ್ಟುಕೊಂಡ್ರೆ ಎಷ್ಟೋ ದೇಶಗಳ ಕತೆ ನಾನು ಪೇಪರ್ನಾಗ ಅಲ್ಲಿ ಕೇಳಿದ್ದೀನಿ. ಹೊಸ್ದಾಗಿ ಮಾಡಕ್ ಹೋದ್ರೆ ಕೈ ಸುಡ್ತತ್ತೆ, ಯಾಕಂದ್ರೆ ಸಾಕಷ್ಟು ಬೇಗನೆ ಪ್ರತಿಫಲ ಸಿಗಲ್ಲ ಇದ್ರಾಗೆ. ಕೆಮಿಕಲ್ಸ್ ಅಲ್ಲಿ ಅರ್ಜೆಂಟಾಗಿ ಸಿಗ್ತಾತಿದ್ರೆ ಸಿಗೋದಿಲ್ಲ. ಅದಕ್ಕಾಗಿ ಕೆಲವೊಂದು ದೇಶಗಳು ಇದನ್ನು ಸುಟ್ಟು ಕೈ ಕೂಡ ಸುಟ್ಕೊಂಡಿದ್ದಾವೆ. ಆದರೆ ನಮ್ಮ ದೇಶಕ್ಕೆ ಈ ಒಂದು ಸ್ಥಿತಿ ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ಸಂಪೂರ್ಣ ಸ್ವಯಂಪೂರ್ಣತೆ ಸಾಧಿಸಿಬಿಟ್ಟು ನಾವು ಬೇರೆ ಒಂದು ದೇಶಗಳಿಗೆ ಆಹಾರ ಧಾನ್ಯಗಳಲ್ಲಿ ಮತ್ತೆ ಇತರ ನಾವು ರೈತರಾಗಿ ಆಹಾರ ಧಾನ್ಯದ ಹೇಳ್ಬೇಕು ಅಥವಾ ಹಣ್ಣು ಸೊಪ್ಪು ಹೇಳ್ಬೇಕು, ಅದನ್ನು ಕಳಸಾ ಮಟ್ಟಕ್ಕೆ ನಾವು ಬಂದಿದ್ದೀವಿ, ಕಳಿಸ್ತಾ ಇದ್ದೀವಿ, ಅಷ್ಟು ಮಟ್ಟಕ್ಕೆ ಬೆಳ್ಕೊಂಡಿದ್ವಿ. ಈಗ ಮತ್ತೆ ಅದನ್ನು ಕೆಮಿಕಲ್ಸ್ ಕೈ ಬಿಟ್ಟು ಬಿಡೋಣ, ಆರೋಗ್ಯ ನೋಡ್ಕೊಂಬನೀಗ ದುಡ್ಕೊಂಡ್ಬಿಟ್ಟಿದ್ವಿ ಸಾಕು, ಈಗ ಆರೋಗ್ಯ ನೋಡ್ಕೊಂಬಂತ. ಅದೇ ಸರ್ ಕೆಮಿಕಲ್ಸ್ ಅಂದ್ರೆ ಕೆಮಿಕಲ್ಸ್ ಪೂರ್ತಿ ಬಿಟ್ರೆ ಸ್ವಲ್ಪ ಕಷ್ಟ ಅನಿಸ್ತದೆ ನನ್ನ ಸ್ವಂತ ಒಂದು ಅಭಿಪ್ರಾಯ. ಅದೇ ಒಂದು ಉದಾಹರಣೆ ಹೇಳಿದಲ್ಲ ಬುಕ್ಕಿಯದು, ಹಣ್ಣು ಭಾರಿ ಚೆನ್ನಾಗಿದ್ದಾವೆ, ನಾವು ಔಷಧ ಹೊಡಿಲಿಲ್ಲ ಹುಳ ಬಿದ್ದು, ಈಗೆಲ್ಲ ಸ್ವಲ್ಪ ಔಷಧ ಹೊಡೆದ್ರೆ ಹುಳ ಹೋಗ್ಬಿಡ್ತದ್ದು. ಈ ಸಾವಯವದಲ್ಲೂ ಬೇವಿನ ಎಣ್ಣೆ ಇದನ್ನೆಲ್ಲ ಉಪಯೋಗಿಸಿ ಕಂಟ್ರೋಲ್ ಮಾಡಕ್ ಆಗುತ್ತಲ್ಲ? ಮಾಡ್ದಸ್ ಅಂದ್ರೆ ಅವು ಮೊದಲೇ ಮಾಡಿಬಿಡ್ಬೇಕು. ಈಗೆಲ್ಲ ಅಗ್ನಿಯಾಸ್ತ್ರ ಅದು ಬ್ರಹ್ಮಾಸ್ತ್ರ ಬೇವಿನ ಎಣ್ಣೆ ಅವೇನಾರ ಇದಾವ ಸಹ, ಅವೆಲ್ಲ ಮಾಡ್ಕೊಂಡು ಭಾರಿ ಬೆಸ್ಟ್. ಅದೇ ನೀಮಾಸ್ತ್ರ ಬ್ರಹ್ಮಾಸ್ತ್ರ ಅಂತ ಹೇಳಿದ್ರಲ್ಲ, ಅವೆಲ್ಲ ಮಾಡ್ಕೊಂಬಿಟ್ಟು ಇನ್ನೂ ಬೆಸ್ಟ್. ಯಾಕೆಂದ್ರೆ ಜನಕ್ಕೇನು ಸರ್ ಅಂತ ಅಂದ್ರೆ ದುಡ್ಡು ಕೊಟ್ಟು ಹೊಡಿಯೋದಕ್ಕೆ ಖುಷಿ ಪಡ್ತಾರೆ, ದುಡ್ಡಿಲ್ದೆಲ್ಲ ಹೊಡಿಬೇಕಂತ ನೆಗ್ಲೆಕ್ಟ್ ಮಾಡ್ತಾರೆ. ಕಷ್ಟ ಸರ್, ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ನಾನು ನಮ್ಮಣ್ಣ ಡಿವೈಡ್ ಆಗಿದ್ವಿ, ನನ್ನ ಹತ್ರ ದುಡ್ಡಿರಲಿಲ್ಲ, ಒಂದು ಹೊಲದಾಗ ಭಾಗ ಮಾಡ್ಕೊಂಡಿದ್ವಿ. ಭಾಗ ಮಾಡಿದಾಗ ಆತ ಹತ್ತಿ ಹಾಕಿದೆ, ನಾನು ಹತ್ತಿ ಹಾಕಿದೆ, ನನ್ನ ಹತ್ರ ದುಡ್ಡಿರಲಿಲ್ಲ. ನಾನೇನು ಮಾಡಿದೆ, ಬೇವಿನಕಾಯಿ ಬೀಜಗಳನ್ನ ಅದಕ್ಕೆ ಕುಟ್ಟಿ ಕುಟ್ಟಿ ಹೊಡೆದೆ, ಆತ ಕೆಮಿಕಲ್ಸ್ ಎಲ್ಲ ಹಾಕಿ ಹೊಡೆದ. ಇಬ್ಬರದ್ದು ಮಾರ್ಕೆಟ್ಗೆ ಹೋಯ್ತು, ಇಬ್ಬರದ್ದು ಒಂದೇ ಗಿಡ ಆಗೈತೆ, ಎಲ್ಲ ಡಬ್ಬರ್ಗಳು ಬೇರೆ ಬೇರೆ. 1,000 ರೂಪಾಯಿ ವ್ಯತ್ಯಾಸ ಆಗೈತೆ ಆತನ ಹತ್ತಿಗೂ ನನ್ನ ಹತ್ತಿಗೂ. ಅವ್ ಮತ್ತೆ ಆತ ಗಲಾಟಿ ಮಾಡ್ದಂತೆ, ಏಯ್ ಒಂದೇ ಹೊಲದಾಗದು ಹೆಂಗಂಗೆ ಮಾಡಿದ್ರೆ ಅಂತ ನೋಡಪ್ಪ, ಇದು ಕ್ವಾಲಿಟಿ ಅಂತ ಬಂದತ್ತೆ, ಕ್ವಾಲಿಟಿ ನಾವು ಟೆಂಡರ್ ಮಾಡಿದ್ವಿ, ಇದು ಕ್ವಾಲಿಟಿ ಇಲ್ಲ ಟೆಂಡರ್ ಕಡಿಮೆ ಅಂತೇಳಿ ಅವ್ರು ಹೇಳಿದ್ರತ್ತೆ. ಅಂದ್ರೆ ಅವಾಗ ಏನಿಸ್ತಾರೆ, ನಾನು ಬರೇ ದುಡ್ಡಿದ್ದಿಲ್ಲ, ಬರೀ ಬೇನ್ ಬೀಜ ಅದನ್ನೆಲ್ಲ ತಗೊಂಡು ಸೊಪ್ಪು ಸೆದ್ದ ತಗೊಂಡು ಹೊಡೆದಿದ್ದೆ ನಾನು. ನಮ್ಮ ಅಣ್ಣ ಹತ್ರ ದುಡ್ಡಿತ್ತು, ಕೆಮಿಕಲ್ಸ್ ಔಷಧಿಗಳೆಲ್ಲ ಹೊಡೆದಿದ್ದೆ ಒಂದೇ ಹೊಲ, ಒಂದೇ ಹೊಲದಾಗ. ಅವಾಗ ಅನಿಸ್ತು, ಈ ನಾವು ಏನು ಸ್ವಂತ ಒಂದು ಔಷಧಿ ತಯಾರು ಮಾಡ್ಕೊಂತೀವೋ ಅದರ ಮಹತ್ವ ಅವಾಗ ಗೊತ್ತಾಯ್ತು. ಮೊದ್ಲೇ ಜನ ನಗರಿ ದುಡ್ಡಿಲ್ಲಾರದು ಸೊಪ್ಪಿನ ರಸ ತಗ ದುಡಿತಾನೆ ಅಮ್ಮರು, ಸೊಪ್ಪಿನ ರಸ ಎಷ್ಟು ಮಾಡ್ತೀವಿ ಕೆಲಸ ಮಾಡ್ತೀವಿ ಅಂದ್ರೆ ಮಾರ್ಕೆಟ್ ಟೆಂಡರ್ ಗೊತ್ತಾಯ್ತು. ನಮ್ಮ ಅಣ್ಣ ನನ್ನ ಮೇಲೆ ಒಂದ್ಸಾರಿ ಬೇರೆ ಕೊಟ್ಟು ಜಗಳ ಮಾಡಿಬಿಟ್ಟೆ, ಏನೋ ಮಾಡಿದ್ದೇನೆ ಅವನು, ಅದ್ಲು ಬದ್ಲು ಮಾಡಿದ್ದೇನೆ, ಅದ್ಲಿಲ್ಲ ಬದ್ಲಿಲ್ಲ ಏನಿಲ್ಲ, ಅದು ಬೇವಿನ ಎಣ್ಣೆ ಹೊಡೆದ್ರೆ ಅದು ಕ್ವಾಲಿಟಿ ಚೆನ್ನಾಗಿ ಬಂದ ಹೇಳಿ ಇತ್ತದ್ದು ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ ಅಷ್ಟೇ. ಆದ್ದರಿಂದ ಈಗ ನಾವು ಈ ಏನಂತ ಈ ಒಂದು ಜಾಸ್ತಿ ಮಠಗಳು ಮಾನ್ಯಗಳು ಅವೆಲ್ಲ ಒತ್ತು ಕೊಡ್ತಿದ್ದಾವೆ ಯಾವ ಒಂದು ಇದಕ್ಕೆ, ಈ ಔಷಧಿ ಬಳಕೆ ಬಗ್ಗೆ, ಈ ಒಂದು ಗಿಡ ಮರಗಳಿಂದ ಎಲೆಗಳಿಂದ ಬೀಜಗಳಿಂದ ಏನು ತಯಾರು ಮಾಡ್ಕೊಂತೀವೋ ನಮ್ಮ ಸುತ್ತಮುತ್ತ ಇರ್ತವೆ, ನಾವು ಬಳಸ್ಕೊಂಡಿಲ್ಲ, ಅವನ್ನ ಪ್ರಯೋಜನ ಮಾಡಿ ಬಳಸ್ಕೊಂಡ್ರೆ ನಾವು ಕೆಮಿಕಲ್ಸ್ ಇಡದೇ ಬೇಕಾಗಿಲ್ಲಲ್ಲ. ಕೆಮಿಕಲ್ಸ್ ಅಷ್ಟು ಪವರ್ ಆಗಿ ಕೆಲಸ ಮಾಡೋ ಒಂದು ಮಠಗೂ ಇದ್ದಾವೆ, ಇವು ಕೇಡು ಮಾಡೋದಿಲ್ಲ. ಯಾವು ನಾವೇನು ಸ್ವಂತ ಒಂದು ಗಿಡ ಮೂಲಿಗೆ ಸಸ್ಯ ಮೂಲ ಒಂದು ಸಸ್ಯಜನ್ಯ ಮೂಲಗಳು ಔಷಧಿ ತಯಾರು ಮಾಡ್ಕೊಂತೀವೋ ಆರೋಗ್ಯಕ್ಕೆ ಯಾವೊಂದು ತೊಂದರೆ ಮಾಡೋದಿಲ್ಲ. ಯಾರೋ ಒಬ್ರು ಸರಿ ಎಂತಿದ್ರೆ ಯಾವ್ದೋ ನನಗೆ ಮಾಡಿದ್ದಿಲ್ಲ, ಎಲ್ಲಿ ಕುಡಿದತ್ತೆ ಕುಡಿದು ಸುಮ್ಮನೆ ಅಡ್ಡಾಡ್ತತ್ತೆ, ಅಂದ್ರೆ ಪ್ರಾಣಕ್ಕೆ ಅಪಾಯ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಪ್ರಾಣಕ್ಕೆ ಅಪಾಯ ಇಲ್ಲ, ಭೂಮಿಗೂ ಭೂಮಿಗೆ ಈತ ಭೂಮಿಗೀತ. ಆಮೇಲೆ ಈ ಕೇಡುಳಕ್ಕೆ ಸ್ವಲ್ಪ ತೊಂದರೆ, ಯಾಕಂದ್ರೆ ಆರೋಗ್ಯ ಕೆಡ್ತತ್ತೆ, ಆರೋಗ್ಯ ಕೆಟ್ಟು ದೂರ ಹೋಗ್ಬಿಡ್ತವೆ. ಇವಾಗ ಇದ್ರೆ ಇವಾಗ ವರ್ಷದ ಒಂದು ತೊಗರಿ ಬೆಳೆ ಖುಷ್ಕಿ ಜಮೀನಲ್ಲೆಲ್ಲ ಚೆನ್ನಾಗೈತೆ, ಚೆನ್ನಾಗೈತೆ. ನೀರಾವರಿಗೆ ಏನೇನು ಬೆಳೆಗಳು ಹಾಕಿದ್ರ? ಅದೇ ನಮ್ದು ಮಾಮೂಲು ಸೀತಾಫಲ, ಮಾವು, ಅಂಜೂರ, ಸ್ವಲ್ಪ ಅಂಜೂರನ ಸಾರ ತೆಗಿಬೇಕಂತ ಮಾಡಿದ್ದೀನಿ. ಯಾಕೆ ಅಂದ್ರೆ ಕೇಳಿ, ಅಂಜೂರ ಬೇಸ್ ಬಂದತ್ತೆ, ಚೆನ್ನಾಗಿ ಬಂದತ್ತೆ, ಕೆಮಿಕಲ್ಸ್ ಹೊಡಿಬೇಕು. ಕೆಮಿಕಲ್ಸ್ ಇದ್ರೆ ಮಾತ್ರ ಅಂಜೂರ ಸಹ, ಅಂಜೂರ ಅಂದ್ರೆ ಅಂಜೂರ ಕೆಮಿಕಲ್ಸ್ಗೂ ಅದಕ್ಕೂ ಅಟ್ಯಾಚ್. ಇವನ್ನ ಮಾವನ್ನ ಬೆಳೆದಿನಿ, ಸೀತಾಫಲ ಎಲ್ಲ ಗೊಬ್ಬರ ಔಷಧದಲ್ಲೇ ಬೆಳೆದಿದ್ವಿ. ಇದು ಔಷಧ ಹೊಡೆದ್ರೆ ಮಾತ್ರ ಅಂಜೂರ, ಔಷಧ ಹೊಡೆದ್ರೆ ಅಂಜೂರ ಅಲ್ಲ, ಔಷಧಿ ಬೆಳೆ ಅದು. ಅಂಜೂರಕ್ಕೆ ಕೆಮಿಕಲ್ಸ್ ಯಾಕೆ ಹೊಡಿಬೇಕಂತ ಹೇಳಿ ತೆಗೆದ್ಬಿಟ್ಟು ಅದಕ್ಕೆ ಜಾಗಕ್ಕೆ ನಿಂಬೆ ಹಾಕ್ಬಿಡೋಣ ಅಂತ. ಯಾಕೆ ನಿಂಬೆ ಹಾಕ್ಬೇಕಂತ ಆಸಕ್ತಿ ಬಂತು? ನಿಂಬೆ ಹಾಕ್ಬೇಕಂದ್ರೆ ಸೀತಾಫಲ ಪಾಠ ಕಲಿಸ್ ನನಗೆ. ಸೀತಾಫಲ ಜೋರಾಗಿ ಬಂದ್ಬಿಡ್ತತೆ, ಬಂದಾಗ ನಮಗೇನಾಗ್ತತೆ, ಭಾಳ ಜನ ಇದ್ರೆ ಅದು ಈ ಕಿತ್ತಾರ ಬೇರೆ ಮಾರ್ಕೆಟ್ ತಗೊಂಡು ಹೋಗೋರಿದ್ರೆ ಅರ್ಜೆಂಟಾಗಿ ಆಗ್ತತೆ. ಕಡಿಮೆ ಜನ ಇರೋರಿಗೆ ಅದು ಸ್ವಲ್ಪ ತ್ರಾಸ ಆಗ್ತತೆ, ಯಾಕಂದ್ರೆ ಕಿತ್ತಿದ 3 ದಿವಸಕ್ಕೆ ಅದು ಮಾರಾಟ ಆಗಿಬಿಡ್ಬೇಕು, 4 ದಿವಸಕ್ಕೆ ಕೆಲಸಕ್ಕೆ ಬರಲ್ಲ. ಒಳ್ಳೆ ಎಣ್ಣೆ ಒಪ್ಪಿಕೊಂಬ, ಒಳ್ಳೆ ಆರೋಗ್ಯದ ಎಣ್ಣೆ, ಆಮೇಲೆ ರೇಟು ಚೆನ್ನಾಗಿರ್ತತೆ, ಒಳ್ಳೆ ದುಡ್ಡು ಆಗ್ತತೆ. ಆದ್ರೆ ಅಷ್ಟೇ ದುಡ್ಡು ಮಾಡ್ಬೇಕು, ನಮ್ಮ ಕೈಲಿ ಆಗ್ಬೇಕಲ್ಲ. ಆದ್ರಿಂದ ನಿಂಬೆ ಯಾಕೆ ನಿಂಬೆ ಕಡಿಗೆ ಒಲೆಯಕೆ ಮಾಡ್ಕೊಂಡ್ರೆ ಅದು 10 ಅಲ್ಲ 15 ದಿವಸ ಬೇಕಾದ್ರೆ ಇಟ್ಟರು ಕೆಡೋದಿಲ್ಲ. ಈ ಮಾರ್ಕೆಟ್ಲಿಂದ ಇನ್ನೊಂದು ಮಾರ್ಕೆಟ್ಗೆ ಹೋದ್ರು ತಗೊಂಡೋಗ್ಬೋದು. ಸೀತಾಫಲನ ವೈದ್ಯರ ಮಾರ್ಕೆಟ್ಗೆ ಕೊಡ್ಬೇಕು, ಇಲ್ಲಾಂದ್ರೆ ಮಾರಾಟ ಅಲ್ಲಿ ಪೂರ್ತಿ ಮಾಡಬೇಕು, ಇಲ್ಲಾಂದ್ರೆ ಅಲ್ಲೇ ಚರಂಡಿ ಬಿಸಾಕಿ ಬರಬೇಕು ಅಷ್ಟೇ. ದುಡ್ಡ ಚೆನ್ನಾಗಾಗ್ತತೆ, ಆದರೆ ಟೈಮ್ ತಪ್ಪಿದ್ರೆ ಅಷ್ಟೇ ವಲಸಾಗ್ತತೆ. ಆದ್ರಿಂದ ಇನ್ನ ಬಂದು ಅದಕ್ಕೂ ನಾನು ಬೆದರಲಿಲ್ಲ, ಏನೋ ಈ ಕಾಲದಾಗೆ ಮಾರಾಟ ಮಾಡೋದನ್ನು ದೊಡ್ಡದಲ್ಲ ಸರ್, ಮಾರಾಟ ಮಾಡ್ತಿದ್ದೆ. ಅದಕ್ಕೆ ಕಳ್ಳುಗಳು ಜಾಸ್ತಿ ಕಾಟ ಆಗ್ಬಿಡ್ತು ನಮಗೆ, ಒಂದು ಸಗಲತ್ತೆ ಬಂದ್ಬಿಟ್ಟು ಹೆಣ್ಮಕ್ಳು ಸತ್ಯಾಗ್ರಹ ಓಡಿಬಿಟ್ರು. ಈಗ ಆ ಹಣ್ಣೆಲ್ಲೇನು ಹೋಗ್ಲಿ, ಮನುಷ್ಯರಿಗೆ ಪ್ರಾಣಾಪಾಯ ಪಡೆದ್ರೆ ಹೆಂಗೆ ಅಂತ ಪಟ್ಟಿಡೋದಕ್ಕೆ ಅವನು ಸ್ವಲ್ಪ ಅರ್ಧ ಸೀತಾಫಲ ತೆಗೆದು ನಿಂಬೆ ಹಾಕೋಣ ಅಂತ ಮಾಡಿ. ನಿಂಬೆ ಅಂದ್ರೆ ಕಳ್ಳುಗಳು ತಿಮ್ಮೋದಿಲ್ಲ, ಕೋತಿಗಳು ತಿಮ್ಮೋದಿಲ್ಲ. ನಮ್ಮಲ್ಲಿ ಕಳ್ಳುಗಳು ಕೋತಿಗಳು ಹೋದ್ರೆ ಸಹ ದರ್ಬಾರ ಮಾಡಿಬಿಟ್ಟು ನಾನೇ ಕಂಟ್ರೋಲ್ ಮಾಡಲಿಲ್ಲ. ಹೋದ ಸರ್ ರಾಮ ಜನ್ಮದ ಗುಡಿ ಅಯೋಧ್ಯೆಗೆ ನಿರ್ಮಾಣ ಆಗಿತ್ತಲ್ಲ, ಅದ್ರ ಪ್ರೆಸೆಂಟೇಶನ್ ಅಂತ ನಾನು ಏನು ಕಂಟ್ರೋಲ್ ಮಾಡಲ್ಲ, ತಿಂದ್ಬಿಡ್ಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಕಾಯ್ಬಿಟ್ಟಿದ್ದೆ. ನಮ್ದು ಒಂದು ಅದು ಕೊಡಿಗೆ ಅಂತಂದೇ ಅವ್ರು ರಾಮನ್ ಸೈನ್ಯ ಅಲ್ಲ ಸಹ ಕರಡಿ ಕೋತಿಗಳು ತಿಂದ್ಬಿಡ್ಲತ್ತಂದೇಳಿ. ಆದ್ರೆ ಈಗ ಸ್ವಲ್ಪ ಕರಡಿದು ಮೊಮ್ಮಕ್ಕಳು ನೋಡಿ ಎದುರುಬಿಟ್ರು ಒಂದ್ ದಿವಸ, ಅವತ್ತಿಂದ ಅದನ್ನ ಸ್ವಲ್ಪ ಸೀತಾಫಲ ಕಡಿಮೆ ಮಾಡಿ ನಿಂಬೆ ಜಾಸ್ತಿ ಮಾಡೋಣ ಅಂತ ಮಾಡಿದ್ದೀನಿ. ಒಟ್ಟಾರೆಯಾಗಿ ಕೃಷಿ ಬದುಕೆಲ್ಲ ಸಂತೋಷ ನಿಮ್ದು ತಂದ್ಕೊಟ್ಟಾಯ್ತಾ ನಿಮ್ಗೆ? ಸರ್ ಇನ್ನ ಬಂದು ನಾನು ನೋಡಿ ಯಾರೋ ಹಿಂದೆ ಕೇಳ್ತಿದ್ದೆ, ಭೂತಾಯಿನ ನಂಬಿ ಕೆಟ್ಟ ಬರಿಲ್ಲವು ಅಂತ ಹೇಳ್ತಿದ್ರು, ಅದು ನೂರಕ್ಕೆ ನೂರು ಸತ್ಯ ಅಂತ ನನಗೆ ಅನಿಸುತ್ತೆ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ತಿಪ್ಪಣ್ಣ? ಸರ್ ಅವ್ರಿಗೆ ಹೇಳೋದಲ್ಲ ಇಷ್ಟೇ, ಆದಷ್ಟು ರೈತ ವ್ಯವಸಾಯದ ಕಡೆಗೆ ಒಲವು ಕೊಡ್ರಿ. ಯಾಕೆ ಅಂತಂದ್ರೆ ಸಾಕಷ್ಟು ದುಡ್ಡು ಹಾಕಿ ಕಣ್ಣು ಕಾಲು ಬಿಡೋದಕ್ಕಿಂತ ಅಕಸ್ಮಾತ್ ನಾವು ಕಡಿಮೆ ದುಡ್ಡು ಹಾಕಿದ್ರೆ ಅದು ಹೋದ್ರೂ ಕೂಡ ಸುಧಾರಿಸಿಂತೀವಲ್ಲ ಪೂರ್ತಿ ಹೋದ್ರು ಕೂಡ. ಜಾಸ್ತಿ ದುಡ್ಡು ಹಾಕಿ ಹೋದ್ರು ಅಂತಂದ್ರೆ ಕೆಲವರು ತಡ್ಕೊಂಬಾರು ವಿಷ ಗಿಷ ತಗೊಂಬೋದು, ಅದು ಇದು ಮಾಡ್ಕೊಂಬೋದು, ಸಾಲಗಾರಾಗೋದು ಸಾಲಗಾರ ಒದ್ದಾಟ ಅದೆಲ್ಲ ಯಾಕೆ ಇದ್ದದ್ರಲ್ಲಿ ಆಸೆ? ಇದರಲ್ಲಿ ಅದಕ್ಕಿಂತ ಜಾಸ್ತಿ ಬೆಳೆ ಬೆಳಿಬೋದು, ಬೆಳೆ ಬೆಳೆದು ಬೇಕಾದ ನೋಡಲಿ ಪ್ರಯೋಗ ಮಾಡಲಿ ಗೊತ್ತಾಗ್ತತೆ. ಆದರೆ ಇದಕ್ಕೆ ಸ್ವಲ್ಪ ನಿಧಾನಕ್ಕೆ ಆಗ್ತದೆ ಅಷ್ಟೇ. ಮರಗಳು ಬೆಳೆಯೋದು ಕಡಿಮೆ, ಸಸ್ಯಗಳು ಈ ಸಂಬಳ ಇರ್ತವೆ ಜ್ವರ ಬೆಳಿತಾವೆ ಜ್ವರ ಫಲ ಕೊಡ್ತವೆ ಅರ್ಜೆಂಟಾಗಿ ಅದ್ರ ಮುಗೀತು. ಇದು ಸ್ವಲ್ಪ ನಿಧಾನಕ್ಕೆ ಬೆಳೀತದೆ ಯಾಕಂದರೆ ಸಾಕಷ್ಟು ದಿವಸ ಬೆಳೆ ಕೊಡೋದಲ್ಲ ತಲೆ ತಲಾತ್ರ. ಅದು ಆದ್ದರಿಂದ ನಾವು ಸಣ್ಣ ಬೆಳೆಗಳನ್ನು ನಂಬ್ಕೊಂಬ್ದೇ ದೊಡ್ಡ ಬೆಳೆಗಳನ್ನು ನಂಬ್ಕೊಂಡು ಮಾಡಿದ್ರೆ ಸ್ವಲ್ಪ ಮುಂದಾಲೋಚನೆ ಇದ್ಕೊಂಡು ಮಾಡಿದರೆ ಚೆನ್ನಾಗೆ ಅಂತ ನನಗೆ. ಇನ್ನು ಒಂದೆರಡು ತಿಂಗಳು ತಪ್ಪೇ ಮೂರು ತಿಂಗಳಾಗ್ಬೋದು. ಕೃಷಿ ಒಂದು ಆಶ್ರಮನ ಮಾಡ್ತಿದ್ವಿ, ಅವಾಗ ಯಾವ ಬೇಕಾದರೂ ಯಾರು ಬೇಕಾದರೂ ಬಂದು ಸಂಪರ್ಕ ಮಾಡ್ಬೋದು, ಸಭೆನ ನಡೆಸ್ತೀವಿ. ಅವರ ಒಂದು ಬುದ್ಧಿವಂತಿಕೆಯನ್ನು ಅವರು ಬೇರೆಯವ್ರಿಗೆ ಹಂಚ್ಬೋದು, ಅವರು ಕತ್ಕೊಂಡು ಹೋಗ್ಬೋದು. ಈ ಕೃಷಿ ಆಶ್ರಮದಾಗೆ ಸೇರಿಸ್ಬೇಕು ಎಂಬ ಒಂದು ದೇಶ ಐತೆ. ಎಲ್ಲ ರೈತರು ಎಲ್ಲೆಲ್ಲೇ ಸಿಗ್ತಾರೋ ಅವರ ರೈತರನ್ನೆಲ್ಲ ಸೇರಿಸ್ಬಿಟ್ಟು ಕಾರ್ಯಕ್ರಮ ನಡೆಸ್ಬೇಕು. ತಿಂಗಳಿಗೊಂದು ಎರಡು ತಿಂಗಳಿಗೊಂದು ಮೂರು ತಿಂಗಳು ನಮ್ಮ ಕೆಪಾಸಿಟಿ ಮೇಲೆ, ಯಾಕಂದರೆ ಯಾವ ಸರ್ಕಾರ ಅನುದಾನ ಕೇಳ್ದಂಗೆ ಸ್ವಂತಕ್ಕೆ ನಡೆಸ್ಬೇಕು ಅಂತೇಳಿ ಮಾಡಿದ್ದೀವಿ ಸರ್. ಫೋನ್ ನಂಬರ್ ಹೇಳ್ರಿ ತಿಪ್ಪಣ್ಣ. 99 92 80. ರೈತ ಬಂದವರೇ, ಪೂಜಾರೆಟ್ಟಿಯ ಪ್ರಗತಿಪರ ಕೃಷಿಕ ತಿಪ್ಪಣ್ಣ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9972928080. ಬಹಳ ಸಂತೋಷ ತಿಪ್ಪಣ್ಣರ, ಇದುವರೆಗೂ ನಿಮ್ಮ ಈ ತೊಗರಿ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ಬಹಳಷ್ಟು ತಮಗೂ ನಮ್ಮೆಲ್ಲ ರೈತರಿಗೂ ತಮ್ಮ ಇಲಾಖೆಗೂ ನಾನು ಅನೇಕ ಅನೇಕ ನಮಸ್ಕಾರಗಳು. ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೊಗರಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಪ್ರಗತಿಪರ ಕೃಷಿಕರಾದ ಎಸ್ ತಿಪ್ಪಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕೇಳುಗರೆ ಗಮನಿಸಿ, ಹಲೋ ಆಕಾಶವಾಣಿ ತೋಟಗಾರಿಕೆ ಬೆಳೆಗಳ ವೈಜ್ಞಾನಿಕ ನಿರ್ವಹಣೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಭಾಗವಹಿಸುತ್ತಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾ ಬಸವನಗೌಡ ಎಂಜಿ. ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳ ವೈಜ್ಞಾನಿಕ ನಿರ್ವಹಣೆ ಕುರಿತು ವಿಜ್ಞಾನಿಗಳೊಂದಿಗೆ ನೇರವಾಗಿ ಮಾತನಾಡಲು ಬಳಸಬಹುದಾದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ದೂರವಾಣಿ ಸಂಖ್ಯೆ 295649, STD ಕೋಡ್ ಸಂಖ್ಯೆ 08194. ಈ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಗದೀಶ್ ಗೋಪನಹಳ್ಳಿ. ಪ್ರಕಟಣೆ ಕೇಳಿದ್ರಿ. ಇದೀಗ ರೈತರಿಗೆ ಸಲಹೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ MG ಅಂತ ಹೇಳಿ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು

ನೀಡಲಾಗುವುದು. ಸದರಿ ಯೋಜನೆಯ ಘಟಕದಡಿ ಕಟ್ಟಡ ವೆಚ್ಚ ಮತ್ತು ಭೂಮಿ ಬಾಡಿಗೆಯನ್ನು ಪರಿಗಣಿಸಲಾಗುವುದಿಲ್ಲ. ಸದರಿ ಯೋಜನೆಯಡಿ ಸೌಲಭ್ಯ ಪಡೆಯಲು ಸರ್ಕಾರ ಅಥವಾ ಸರ್ಕಾರೇತರ ಸಂಸ್ಥೆಗಳು ಎಫ್ಇಒಸ್ಗಳು ದಿನಾಂಕ ಸೆಪ್ಟೆಂಬರ್ 8, 2025 ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಯೋಜನೆಯ ಮಾರ್ಗಸೂಚಿಯನ್ವಯ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಫಲಾನುಭವಿಗಳ ಆಯ್ಕೆಯನ್ನು ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಉಪ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳನ್ನು ಸಂಪರ್ಕಿಸಲು ಕೋರಲಾಗಿದೆ. ರೈತರಿಗೆ ಸಲಹೆ ಕೇಳಿದ್ರಿ. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರಧಾನ ಮಂತ್ರಿ ಜನಧನ ಯೋಜನೆಯ ಖಾತೆಯನ್ನು ಹೊಂದಿದ್ದಲ್ಲಿ ಮತ್ತು ಪ್ರಧಾನ ಮಂತ್ರಿ ಜನಧನ ಖಾತೆ ತೆಗೆದು 10 ವರ್ಷಗಳಾಗಿದ್ದಲ್ಲಿ ಅಥವಾ ಕಾರ್ಯಾಚರಣೆಯಲ್ಲಿ ಇಲ್ಲದಿದ್ದರೆ ಕೂಡಲೇ ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಅಥವಾ ಎಸ್ಬಿಐ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಹಾಗೂ ನಿಮಗೆ ಎಸ್ಬಿಐನಲ್ಲಿ ಖಾತೆ ಇಲ್ಲದಿದ್ದಲ್ಲಿ ಖಾತೆಯನ್ನು ತೆರೆದು ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪೆನ್ಷನ್ ಯೋಜನೆಗಳಿಗೆ ಕೂಡಲೇ ನೋಂದಾಯಿಸಿಕೊಳ್ಳಲು ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆ ಅಥವಾ ಎಸ್ಬಿಐ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಇದೀಗ ಮಾರುಕಟ್ಟೆ ವರದಿ. ಹಿರಿಯರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 16,372 ರೂಪಾಯಿಗಳು. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಬೆಲ್ಲ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ಈಗ ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಕ್ರಿಯವಾಗಿತ್ತು ಮತ್ತು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರ್ನಾಟಕದಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆಯಾಗಿದೆ. ಚಿತ್ರದುರ್ಗ ವೀಕ್ಷಣಾಲಯ ಹಾಗೂ ಅಜ್ಜಂಪುರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಮಧ್ಯಮ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 27 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 27 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದ್ರಿ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಹಾಡಿದ್ದಾರೆ ಶ್ರೀಮತಿ ಸರಸ್ವತಿ ಬುಧಿಯಾ.